ಕೃಷಿ ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಇದು. 6:20 ಸಮಯವಾಗಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:50 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಕೇಳುತ್ತೀರಿ. ಆನಂತರ ಹಾಯಿ ದೋಣಿಯಲ್ಲಿ ಚಿತ್ರಗೀತೆಗಳು. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ ಪ್ರಸಾರವಾಗುವುದು. 9:00 ಯುವವಾಣಿಯಲ್ಲಿ ಚಿತ್ರದುರ್ಗದ ಸಾಕ್ಷ್ಯಚಿತ್ರ ನಿರ್ದೇಶಕರಾದ ಯುವ ಪ್ರತಿಭೆ ಶ್ರೀಕಾಂತ್ ಬಾಬು ಟಿ ಇವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇದು ಚಿತ್ರದುರ್ಗದ ಕೊಡುಗೆ. 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆ, ವಯಲಿನ್ ಮತ್ತೂರು ಆರ್ ಶ್ರೀನಿಧಿ, ಮೃದಂಗ ಕೆ ಯು ಜಯಚಂದ್ರ ರಾವ್, ಕಂಜಿರ ಜಿ ಗುರುಪ್ರಸನ್ನ. ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಗ್ಗೆ 6:05 ಡಾ ಯು ರಮಾ ಭಟ್ ಅವರಿಂದ ಚಿಂತನ ಕೇಳುವಿರಿ ಮಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಡಾ ಎಎನ್ ಯಲ್ಲಪ್ಪರೆಡ್ಡಿ. ಪ್ರಸ್ತುತಿ ದಿವಾಕರ ಹೆಗಡೆ. ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆಗಳು. 7:15 ನಾವು ಮತ್ತು ನಮ್ಮವರು ಪತ್ರೋತ್ತರ ಕಾರ್ಯಕ್ರಮ. 7:45 ನಿತ್ಯ ವಿಜ್ಞಾನ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಂಜುಳಾ ಎಸ್ಎನ್, ನಿರ್ಮಾಣ ಸುಮಂಗಲ ಎಸ್ ಮೊಮ್ಮಿಗಟ್ಟಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 9:00 ಭವಿಷ್ಯದ ಬೆರಗು. ಆಕಾಶವಾಣಿ ಹಾಗೂ ವಿಜ್ಞಾನ್ ಪ್ರಸಾರ್ನ ಸಹಭಾಗಿತ್ವದಲ್ಲಿ ಪ್ರಸಾರವಾಗುತ್ತಿರುವ ಕೃತಕ ಬುದ್ದಿಮತ್ತೆಯನ್ನು ಕುರಿತ ಕಾರ್ಯಕ್ರಮ ಸರಣಿ. ರಚನೆ ರೂಪಾ ಎಂ ವಿ, ನಿರ್ಮಾಣ